ಈ ಎಲ್ಲ ವಿಚಾರದ ಬಗ್ಗೆ ಇವತ್ತು ನಾವು ಮಾತನಾಡಬೇಕಾಗಿದೆ. ಹೇಳಿ ಡಾಕ್ಟ್ರೆ, ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಅಂದರೆ ಏನು? ಹಿಂದಿನ ಕಾಲದಲ್ಲಿ ಒಂದೇ ರೋಗವಾಗಿ ಪರಿಗಣಿಸಲ್ಪಡ್ತಿದ್ದ, ಆದರೆ ಇತ್ತೀಚೆಗೆ ಒಂದು ರೋಗ ಲಕ್ಷಣಗಳ ಸಮೂಹವಾಗಿ ನಾವು ಗಮನಿಸಬೇಕಾದಂತಹ ಒಂದು ಬಹಳ ಮುಖ್ಯವಾದ ಕಾಯಿಲೆ ಮಧುಮೇಹ. ಸಕ್ಕರೆ ಕಾಯಿಲೆ ಅಂತ ಹೇಳ್ತಾರೆ, ನನಗೆ ಸ್ವಲ್ಪ ಶುಗರ್ ಉಂಟು ಅಂತ ಹೇಳ್ತಾರೆ, ಸಿಹಿ ಮೂತ್ರ ಅಂತ ಹೇಳ್ತಾರೆ, ಬೇರೆ ಬೇರೆ ಹೆಸರುಗಳಿಂದ ಇದನ್ನು ಕರೀತಾರೆ. ಆದರೆ ಎಲ್ಲವೂ ಕೂಡ ಉಂಟು ಮಾಡುವಂತಹ ಭಯಂಕರವಾದ ಪರಿಣಾಮ ಒಂದೇ. ಎಷ್ಟು ಅಂತೇಳಿ ಹೇಳಿದರೆ, ಡಯಾಬಿಟಿಸ್ ಉಂಟು ಅಂತೇಳಿ ಹೇಳಿದರೆ ಒಂದು ರೀತಿಯಲ್ಲಿ ಮನಸ್ಸಿಗೆ ಒಂದು ವಿಷಾದದ ಭಾವ ಅಥವಾ ಒಂದು ಆಘಾತ, ಸಣ್ಣ ಮಟ್ಟಿನ ಆಘಾತ ಆಗುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಹೆಚ್ಚಾಗಿ ಇದು ಸಿರಿವಂತರ ಕಾಯಿಲೆ ಅಂತಲೂ ಹೇಳ್ತಾರೆ, ಶ್ರೀಮಂತರ ಕಾಯಿಲೆ ಅಂತೇಳಿ. ಹಾಗಾಗಿ ಒಂದು ಅಂತಸ್ತು ಅಥವಾ ಪ್ರೆಸ್ಟೀಜಿನ ಒಂದು ಲಕ್ಷಣವಾಗಿ ಕೂಡ ಇದನ್ನು ತೆಗೆದುಕೊಳ್ಳುವಂತಹ ಒಂದು ಪರಿಸ್ಥಿತಿ ಈಗ ಇದೆ. ಯಾಕೆಂತೇಳಿ ಹೇಳಿದರೆ ಅವರ ಜೀವನ ಶೈಲಿ ಅದಕ್ಕೆ ಕಾರಣ ಇರಬಹುದು, ಸಿರಿವಂತಿಕೆಯ ಜೀವನ ಶೈಲಿ ಅದಕ್ಕೆ ಕಾರಣ ಇರಬಹುದು. ಒಟ್ಟಿನಲ್ಲಿ ಇದೊಂದು ಕಾಯಿಲೆ ಒಂದು ಬಹಳ ಪ್ರಾಮುಖ್ಯವಾದಂತಹ ಮತ್ತು ನಮ್ಮ ಜೀವನದಲ್ಲಿ ಈಗ ಹಾಸುಹೊಕ್ಕಾಗಿ ಅದರ ಜೊತೆಗೆ ನಾವು ಬದುಕಬೇಕು ಎನ್ನುವಂತಹ ಪರಿಸ್ಥಿತಿ ಈ ದಿನಗಳಲ್ಲಿ ಇದೆ. ರಕ್ತದಲ್ಲಿ ಸಕ್ಕರೆಯ ಅಂಶ ಏರಿಕೆಯಾಗುವುದು ಇದರ ಮುಖ್ಯ ಲಕ್ಷಣ. ಹೈಪರ್ ಗ್ಲೈಸೀಮಿಯಾ ಅಂತೇಳಿ ಹೇಳ್ತಾರೆ, ಗ್ಲೂಕೋಸ್ನ ಪ್ರಮಾಣ ರಕ್ತದಲ್ಲಿ ಜಾಸ್ತಿ ಆಗುವಂಥದ್ದು. ಅದು ಯಾಕೆ ಅಂತೇಳಿ ಹೇಳಿದರೆ, ಇನ್ಸುಲಿನ್ ಎನ್ನುವಂತಹ ಒಂದು ಹಾರ್ಮೋನ್ ರಸದೂತ, ಅದರ ಪ್ರಮಾಣ ಕಡಿಮೆಯಾಗುವುದು ಈ ಸಕ್ಕರೆಯ ಅಂಶವನ್ನು ನಿಯಂತ್ರಣದಲ್ಲಿ ಇಡಲಿಕ್ಕೆ ಸಾಧ್ಯ ಇಲ್ಲದೆ ಆಗಲಿಕ್ಕೆ ಕಾರಣವಾಗುವಂಥದ್ದು. ಅದಕ್ಕೆ ಪರಿಸರದ ಅಥವಾ ಅನುವಂಶೀಯವಾದಂತಹ ಕಾರಣಗಳು ಯಾವುದು ಕೂಡ ಇರಬಹುದು. ಒಟ್ಟಿನಲ್ಲಿ ಈ ಇನ್ಸುಲಿನ್ ಹಾರ್ಮೋನ್ನ ಕೊರತೆಯಿಂದ ರಕ್ತದಲ್ಲಿ ಸಕ್ಕರೆಯ ಅಂಶ ಜಾಸ್ತಿಯಾಗಿ ಎಲ್ಲ ರೀತಿಯ ರಾಸಾಯನಿಕಗಳ ಅಂದರೆ ಕೊಬ್ಬಿನಾಂಶ ಇರಬಹುದು, ಪ್ರೋಟೀನ್ಗಳು ಅಥವಾ ಸಸಾರಜನಕದ ಅಂಶ ಇರಬಹುದು, ಮತ್ತು ಸಕ್ಕರೆಯ ಅಂಶ ಇರಬಹುದು, ಈ ಎಲ್ಲ ರಾಸಾಯನಿಕಗಳ ಮೆಟಬಾಲಿಸಮ್ ಅಂತ ನಾವು ಏನು ಹೇಳ್ತೇವೆ, ಅದನ್ನು ಕರಗಿಸುವಂತಹ ಜೀರ್ಣಿಸುವಂತಹ ಪ್ರಕ್ರಿಯೆ ಇದೆ ಅಲ್ಲ, ಅದು ವ್ಯತ್ಯಯ ಆಗ್ತದೆ ಈ ಕಾಯಿಲೆಯಲ್ಲಿ. ಆ ಮೂಲಕ ದೀರ್ಘಕಾಲೀನವಾದಂತಹ ಸಮಸ್ಯೆಗಳಿಗೆ ಹಾದಿ ಮಾಡಿಕೊಡುವಂತಹ ಒಂದು ನಿಜವಾಗಿಯೂ ಭಯಂಕರವಾದ ರೋಗ ಇದು. ನಿಜವಾಗಿಯೂ ನಾವು ಅದನ್ನು ಅದು ಬಂತು ಅಂತೇಳಿ ಆದರೆ ನಾವು ತಲೆ ಕೆಡಿಸ್ಕೊಳ್ಳೇಬೇಕು ಅಥವಾ ನಾವು ಜಾಗೃತರಾಗಲೇಬೇಕು ಅಂತಹ ಒಂದು ದೊಡ್ಡ ಭೀಕರವಾದಂತಹ ಕಾಯಿಲೆ ಅಂತೇಳಿ ನಾವು ಇದನ್ನು ಪರಿಗಣಿಸಬೇಕಾದಂತಹ ಅಗತ್ಯ ಇದೆ. ಹೆಚ್ಚು ಸಮಯ ಈ ಕಾಯಿಲೆಯನ್ನು ನಾವು ಅನುಭವಿಸಬೇಕಾದ್ರಿಂದ ಅಂತ ಹೇಳಿದರೆ, ಸಾಮಾನ್ಯವಾಗಿ ಈ ಕಾಯಿಲೆ ಬಂತು ಅಂತೇಳಿ ಆದರೆ, ಹೈಪರ್ ಗ್ಲೈಸೀಮಿಯಾ ಶುರುವಾಯಿತು ಅಂತೇಳಿ ಆದರೆ, ಅದಕ್ಕೆ ಪೂರ್ತಿಯಾಗಿ ಗುಣಪಡಿಸುವಂತಹ ಔಷಧ ಆಧುನಿಕ ವೈದ್ಯ ಪದ್ಧತಿಯಲ್ಲಂತೂ ಇಷ್ಟರವರೆಗೆ ಯಾವುದು ಬಂದಿಲ್ಲ. ಹಾಗಾಗಿ ಈ ರಕ್ತದ ಅಲ್ಲಿನ ಸಕ್ಕರೆಯ ಪ್ರಮಾಣವನ್ನು ಒಂದು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವ ಮೂಲಕ ನಾವು ಆ ಕಾಯಿಲೆಯ ಜೊತೆಗೇ ಬದುಕನ್ನು ಸಾಗಿಸಬೇಕಾದಂತಹ ಅನಿವಾರ್ಯತೆ ಇದೆ. ಈಗ ಕಾರಣಗಳ ಬಗ್ಗೆ ನೀವು ಹೇಳಬೇಕಿದ್ರೆ ಹೇಳಿದ್ರಿ, ಬಹುಶಃ ಅನುವಂಶೀಯವಾಗಿಯೂ ಕೂಡ ಇದು ಬರ್ತದೆ, ಜೊತೆಗೆ ನಮ್ಮ ಒಂದು ಜೀವನ ಕ್ರಮದಿಂದಲೂ ಕೂಡ ಬರುವ ಸಾಧ್ಯತೆ ಇದೆ ಅಂತ ಹೇಳಿ, ಇದರಲ್ಲಿರುವಂತಹ ವಿಧಗಳು ಏನೇನು? ಇದರಲ್ಲಿ ಮುಖ್ಯವಾಗಿ ನಾವು ಮೂರು ವಿಧಗಳನ್ನು ಗುರುತಿಸಬಹುದು. ಮೂರು ವಿಧಗಳು, ಒಂದು ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳ್ತಾರೆ, ಅದರಲ್ಲಿ ಮತ್ತೆ ನಾಲ್ಕು ಪ್ರಭೇದಗಳನ್ನು ನಾವು ಮಾಡಿಕೊಳ್ಬಹುದು. ಒಂದು ಇನ್ಸುಲಿನ್ ಅವಲಂಬಿತ ಡಯಾಬಿಟಿಸ್ ಮೆಲಿಟಸ್, ಅಂದರೆ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಮೆಲಿಟಸ್, IDDM ಅಂತ ಹೇಳ್ತಾರೆ. ಎರಡನೇದು ಇನ್ಸುಲಿನ್ ಅವಲಂಬಿತವಲ್ಲದ ಡಯಾಬಿಟಿಸ್ ಮೆಲಿಟಸ್, ಸಿಹಿ ಮೂತ್ರ ರೋಗ, NIDDM ಅಂತ ಹೇಳ್ತಾರೆ, ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಮೆಲಿಟಸ್. ಆಮೇಲೆ ಅಪೌಷ್ಟಿಕತೆ ಆಧಾರಿತ ಡಯಾಬಿಟಿಸ್ ಮೆಲಿಟಸ್, ಮಾಲ್ನ್ಯೂಟ್ರಿಷನ್ ರಿಲೇಟೆಡ್ ಅಂತ ಹೇಳ್ತಾರೆ. ಮತ್ತೆ ನಾಲ್ಕನೆಯದು ಇತರೆ ಕಾರಣಗಳಿಂದ ಬರುವಂತಹ, ಉದಾಹರಣೆಗೆ ಮೇಧೋಜೀರಕ ಗ್ರಂಥಿಯ ಕಾರ್ಯಚಟುವಟಿಕೆಯ ಮೇಲೆ ಪರಿಣಾಮ ಬೀರುವಂತಹ ಯಾವುದೇ ಸೋಂಕು ರೋಗ ಇರಬಹುದು ಅಥವಾ ಔಷಧಿಗಳಿರಬಹುದು, ಔಷಧಿಗಳ ಅಡ್ಡ ಪರಿಣಾಮದಿಂದ ಇರಬಹುದು, ಈ ಎಲ್ಲ ಕಾರಣಗಳಿಂದ ಬರುವಂತಹ ಮಧುಮೇಹ. ಹಾಗೆ ಡಯಾಬಿಟಿಸ್ ಮೆಲಿಟಸ್ನಲ್ಲಿ ನಾಲ್ಕು ವಿಧಗಳನ್ನು ಗುರುತಿಸಬಹುದು. ಮತ್ತೆ ಇನ್ನೊಂದು ಏನು ಅಂತ ಹೇಳಿದರೆ IGT ಅಂತ ಹೇಳ್ತಾರೆ, ಇಂಪೇರ್ಡ್ ಗ್ಲುಕೋಸ್ ಟಾಲರೆನ್ಸ್ ಅಂತೇಳಿ. ಇದನ್ನು ನಾವು ಡಯಾಬಿಟಿಸ್ ಅಥವಾ ಮಧುಮೇಹಕ್ಕಿಂತ ಪೂರ್ವಭಾವಿಯಾದಂತಹ ಸ್ಥಿತಿ ಅಂತೇಳಿ ಗುರುತಿಸಬಹುದು. ಅದು ಒಂದು ವಿಧ. ಇನ್ನೊಂದು ವಿಧ, ಮೂರನೇ ವಿಧ ಯಾವುದು ಅಂತ ಹೇಳಿದರೆ ಗೆಸ್ಟೇಷನಲ್ ಡಯಾಬಿಟಿಸ್ ಅಂತೇಳಿ. ಗೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳಿದರೆ ಗರ್ಭಿಣಿಯರಲ್ಲಿ ಕಂಡು ಬರುವಂತಹ ಮಧುಮೇಹ ರೋಗ, ತಾತ್ಕಾಲಿಕವಾಗಿ ಸಾಮಾನ್ಯವಾಗಿ ಗರ್ಭಿಣಿ ಆಗಿದ್ದಾಗ ಮಾತ್ರ ಈ ಸಕ್ಕರೆಯ ಅಂಶ ರಕ್ತದಲ್ಲಿ ಜಾಸ್ತಿ ಆಗಿರ್ತದೆ. ಬಾಣಂತಿ ಆಗುವಾಗ ಅಂದರೆ ಹೆರಿಗೆ ಆದ ತಕ್ಷಣ ಅದು ತನ್ನಷ್ಟಕ್ಕೆ ಮೊದಲನೆಯ ಸ್ಥಿತಿಗೆ ಬರ್ತದೆ, ಸಾಧಾರಣವಾದಂತಹ ರಕ್ತದ ಅಲ್ಲಿನ ಸಕ್ಕರೆಯ ಪ್ರಮಾಣ ಇರ್ತದೆ ಹಾಗೂ ಅವರು ರೋಗದಿಂದ ಮುಕ್ತರಾಗ್ತಾರೆ. ಅದು ಇನ್ನೊಂದು ಪ್ರಭೇದ. ಮುಖ್ಯವಾಗಿ ಇದರಲ್ಲಿ ಡಯಾಬಿಟಿಸ್ ಮೆಲಿಟಸ್ನಲ್ಲಿ ಇನ್ಸುಲಿನ್ ಅವಲಂಬಿತ ಡಯಾಬಿಟಿಸ್ ಅಂತ ನಾನು ಹೇಳಿದ್ನಲ್ಲ, ಅದು ತೀವ್ರವಾಗಿ ಮಾರಕವಾದಂತಹ ಒಂದು ರೋಗ. ಇದು ಎಳೆಯ ಪ್ರಾಯದಲ್ಲೇ 20-30 ವರ್ಷ ಪ್ರಾಯದಲ್ಲೇ ಸಾಮಾನ್ಯವಾಗಿ ಸಡನ್ ಆಗಿ ಕಾಣಿಸಿಕೊಳ್ತದೆ ಮತ್ತು ಇದಕ್ಕೆ ಇನ್ಸುಲಿನ್ ಹೊರತು ಬೇರೆ ಔಷಧಿಗಳು ತಾಗುವುದಿಲ್ಲ. ಇನ್ಸುಲಿನ್ನನ್ನೇ ಅವಲಂಬಿಸಿರ್ತದೆ, ಇದರ ಚಿಕಿತ್ಸೆ ಪೂರ್ತಿಯಾಗಿ ಇನ್ಸುಲಿನ್ನನ್ನೇ ಅವಲಂಬಿಸಿರ್ತದೆ ಮತ್ತು ಅವರು ಜೀವನ ಪರ್ಯಂತ ಇನ್ಸುಲಿನ್ ಅನ್ನು ತಕ್ಕೊಳ್ಬೇಕಾಗ್ತದೆ, ಇನ್ಸುಲಿನ್ ಮೇಲೆ ಅವಲಂಬಿತರಾಗಿ ಇರಬೇಕಾಗ್ತದೆ. ಅದಕ್ಕೋಸ್ಕರನೇ ಇದನ್ನ ಹಾಗೆ ನಾಮಕರಣಗೊಳಿಸಿದ್ದು. ಆಮೇಲೆ ಎಳೆಯರಲ್ಲಿ ಕಂಡುಬರುವ ಕಾರಣ ಇದು ತೀರ ನಮ್ಮ ಜೀವನದ ಗುಣಮಟ್ಟವನ್ನು ಅಷ್ಟರ ಮಟ್ಟಿಗೆ ಇದು ಕಡಿತಗೊಳಿಸ್ತದೆ, ಘಾಸಿಗೊಳಿಸ್ತದೆ. ಮತ್ತೆ ಇನ್ಸುಲಿನ್ ಅವಲಂಬಿತವಲ್ಲದ ಡಯಾಬಿಟಿಸ್ ಏನಿದೆ ಅದು ಸ್ವಲ್ಪ ಹಿರಿಯರಲ್ಲಿ, ನಡು ವಯಸ್ಕರಲ್ಲಿ ಮತ್ತು ಹಿರಿಯ ವಯಸ್ಕರಲ್ಲಿ ಕಂಡುಬರುವಂಥದ್ದು, ಶುರುವಾಗುವಂಥದ್ದು. ಅದು ನಿಧಾನವಾಗಿ ಮುಂದಕ್ಕೆ ಮುಂದಕ್ಕೆ ಹೋಗ್ತಾ ಇರ್ತದೆ, ದೀರ್ಘಕಾಲೀನ ಸಮಸ್ಯೆಗಳಿಗೆ ಕಾರಣವಾಗ್ತದೆ. ಆದರೆ ಅದರ ಚಿಕಿತ್ಸೆ ಇನ್ಸುಲಿನ್ನೇ ಅವಲಂಬಿಸಿಲ್ಲ, ಬೇರೆ ಮಾತ್ರೆಗಳನ್ನು ಕೂಡ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದೆ. ಆ ಮೂಲಕ ಮತ್ತು ಜೀವನ ಶೈಲಿಯ ಬದಲಾವಣೆಯ ಮೂಲಕ ಅದರ ಜೊತೆಗೆ ಹೆಚ್ಚು ಸಮಯ ನಮಗೆ ಬದುಕುವುದು ಸಾಧ್ಯ ಆಗ್ತದೆ. ಆದರೆ ಮೊದಲು ಹೇಳಿದಂತಹ ಇನ್ಸುಲಿನ್ ಅವಲಂಬಿತ ಇದು ಹೆಚ್ಚು ಮಾರಕವಾದಂತಹ ಕಾಯಿಲೆ. ಪ್ರಾರಂಭದಿಂದಲೇ ನೀವು ಒಂದು ಮಾತನ್ನ ಹೇಳಿದ್ರಿ, ಈ ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ ಎನ್ನುವಂತಹ ಅದು ಒಂದು ಗಂಭೀರವಾದಂತಹ ಒಂದು ಕಾಯಿಲೆ ಅಂತ ಹೇಳಿ, ಇಷ್ಟೊಂದು ಪ್ರಾಮುಖ್ಯತೆ ಕೊಡುವುದಕ್ಕೆ ಏನು ಕಾರಣ? ಮುಖ್ಯವಾಗಿ ನಾನಾಗಲೇ ಹೇಳಿದ ಇದು ಸಿರಿವಂತರ ಕಾಯಿಲೆ ಅಂತ ಹೇಳಿ, ಹಾಗಾಗಿ ಇದು ಸಿರಿವಂತ ದೇಶಗಳ ಕಾಯಿಲೆಯೂ ಕೂಡ ಹೌದು. ಅಮೆರಿಕದಂತಹ ಅತ್ಯಂತ ಪ್ರಗತಿ ಹೊಂದಿದಂತಹ ರಾಷ್ಟ್ರಗಳಲ್ಲಿ ಇದು ಮರಣದ ಕಾರಣಗಳಲ್ಲಿ ಪ್ರಮುಖವಾದದ್ದು, ಒಂದು ಎರಡನೇ ನಂಬರ್ನಲ್ಲಿ ಬರುವಂತಹ ಒಂದು ಕಾಯಿಲೆ. ನಮ್ಮ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಇದು ಅಷ್ಟರ ಮಟ್ಟಿಗೆ ಮರಣದ ಕಾರಣವಾಗಿ ಇಲ್ಲ, ಮೊರ್ಟಾಲಿಟಿಯ ಕಾರಣವಾಗಿ ಇಲ್ಲ, ಆದರೆ ಮಾರ್ಬಿಡಿಟಿಯ ಕಾರಣವಾಗಿದೆ. ಅಂತ ಹೇಳಿದರೆ ಅಸೌಖ್ಯಕ್ಕೆ, ಬೇರೆ ಬೇರೆ ರೀತಿಯ ಅಸೌಖ್ಯಗಳಿಗೆ ಇದೊಂದು ಮೂಲ ಕಾರಣವಾಗಿ ಇಲ್ಲಿ ಕೂಡ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಕೂಡ ಕಂಡು ಬರ್ತಾ ಇದೆ. ಹಾಗೆ ಎರಡೂ ರೀತಿಯ ರಾಷ್ಟ್ರಗಳಿಗೆ ಇದೊಂದು ಸಮಸ್ಯೆಯಾಗಿ, ಆರೋಗ್ಯದ ಸಮಸ್ಯೆಯಾಗಿ ಇದೆ. ಚೀನಾದಲ್ಲಿ ಇರ್ಬೋದು, ಭಾರತದಲ್ಲಿರ್ಬೋದು, ಪಾಕಿಸ್ತಾನ, ಬ್ರೆಜಿಲ್ ಇಂಥ ರಾಷ್ಟ್ರಗಳಲ್ಲಿಯೂ ಕೂಡ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಈ ಮಧುಮೇಹದ ರೋಗಿಗಳಿದ್ದಾರೆ, ಸೀಮೂತ್ರ ಕಾಯಿಲೆ ರೋಗಿಗಳಿದ್ದಾರೆ. ಅತಿ ಹೆಚ್ಚು ರೋಗಿಗಳು ಚೀನಾದಲ್ಲಿದ್ದಾರೆ ಅಂತ ಒಂದು ಅಂಕಿಅಂಶ ಹೇಳ್ತದೆ. 117 ಮಿಲಿಯ ರೋಗಿಗಳು ಚೀನಾದಲ್ಲಿದ್ದಾರೆ. ಎರಡನೇ ಸ್ಥಾನ ಭಾರತಕ್ಕೆ ಯಥಾ ಪ್ರಕಾರ 77 ಮಿಲಿಯ ರೋಗಿಗಳು. ಅಮೆರಿಕದಲ್ಲಿ 31 ಮಿಲಿಯ ರೋಗಿಗಳೇ ಇದ್ದಾರೆ. ಪಾಕಿಸ್ತಾನದಲ್ಲಿ 20 ಮಿಲಿಯ ಮಧುಮೇಹದ ರೋಗಿಗಳಿದ್ದಾರೆ. ಈ ಎಲ್ಲ ಅಂಕಿಅಂಶಗಳು ನಮಗೆ ಏನನ್ನು ಸೂಚಿಸುತ್ತವೆ ಅಂತೇಳಿ ಹೇಳಿದ್ರೆ, ಆಯಾಯ ರಾಷ್ಟ್ರಗಳಿಗೆ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಸವಾಲಾಗಿ ಈ ಮಧುಮೇಹ ಎನ್ನುವಂಥದ್ದು ಪರಿಣಮಿಸಿದೆ ಎನ್ನುವ ಒಂದು ಪ್ರಾಮುಖ್ಯತೆಯನ್ನು ಅವು ಹೇಳ್ತವೆ, ಮತ್ತೆ ಮತ್ತೆ ಹೇಳ್ತವೆ. ಮತ್ತೆ ಇನ್ನೊಂದು ಮುಖ್ಯ ಕಾರಣ ಏನು ಅಂತೇಳಿ ಹೇಳಿದರೆ, ಸಿಹಿಮೂತ್ರ ರೋಗ ವರ್ಷಾನುಗಟ್ಟಲೆ ಶರೀರದಲ್ಲಿ ಇರುವಾಗ ದೀರ್ಘಕಾಲೀನ ಸಮಸ್ಯೆಗಳಿಗೆ ಅಂತೇಳಿದರೆ ಮುಖ್ಯ ಅಂಗಗಳನ್ನು ಇದು ಬಾಧಿಸ್ತದೆ. ದೊಡ್ಡ ರಕ್ತನಾಳಗಳನ್ನು ಬಾಧಿಸ್ತದೆ, ಸಣ್ಣ ರಕ್ತನಾಳಗಳನ್ನು ಕೂಡ ಬಾಧಿಸ್ತದೆ. ದೊಡ್ಡ ರಕ್ತನಾಳಗಳನ್ನು ಬಾಧಿಸುವುದರಿಂದಾಗಿ ಹೃದಯದ ಕಾಯಿಲೆಯನ್ನು ಉಂಟು ಮಾಡ್ತದೆ, ಮೆದುಳಿನ ಕಾಯಿಲೆಯನ್ನು ಉಂಟು ಮಾಡ್ತದೆ, ಮತ್ತು ಕಾಲುಗಳನ್ನು, ಮುಖ್ಯವಾಗಿ ಕಾಲುಗಳನ್ನು, ಈಗ ಗ್ಯಾಂಗ್ರೀನ್ ಆಗಿ ಆಂಪ್ಯುಟೇಷನ್ ಎಲ್ಲ ಆಗ್ತದಲ್ಲ, ಆ ರೀತಿಯ ಕಾಲಿನ ಕಾಯಿಲೆಯನ್ನು ಕೂಡ ದೊಡ್ಡ ರಕ್ತನಾಳಗಳ ಸಮಸ್ಯೆಯಿಂದಾಗಿ ಈ ಸಿಹಿಮೂತ್ರ ರೋಗ ಉಂಟು ಮಾಡ್ತದೆ. ಅದೇ ರೀತಿ ಸಣ್ಣ ರಕ್ತನಾಳಗಳಿಗೆ ಅದು ದುಷ್ಪರಿಣಾಮವನ್ನು ಮಾಡುವುದರಿಂದಾಗಿ ಕಣ್ಣು, ದೃಷ್ಟಿಯ ಸಮಸ್ಯೆಗೆ ಬರಬಹುದು, ಮೂತ್ರಜನಕಾಂಗಕ್ಕೆ ಅದು ಹಾನಿ ಮಾಡ್ತದೆ, ಮೂತ್ರಜನಕಾಂಗದ ವೈಫಲ್ಯ ಕಾಣಿಸಿಕೊಳ್ಬಹುದು, ಮತ್ತೆ ನರಗಳನ್ನು ಕೂಡ ಇದು ಬಾಧಿಸ್ತದೆ. ಹಾಗಾಗಿ ನ್ಯೂರೋಪತಿ ಅಂತ ಹೇಳುವಂಥ ಸಮಸ್ಯೆಗಳು ಕೂಡ ಬರಲಿಕ್ಕೆ ಸಾಧ್ಯ ಇದೆ. ಇದು ಎರಡು ರೀತಿಯಲ್ಲೂ, ಸಣ್ಣ ರಕ್ತನಾಳಗಳನ್ನು, ದೊಡ್ಡ ರಕ್ತನಾಳಗಳನ್ನು ಎರಡನ್ನೂ ಕೂಡ ಬಾಧಿಸುವ ಕಾರಣ ಆ ಮಟ್ಟಿಗೆ ಕೂಡ ಇದು ಒಂದು ಪ್ರಾಮುಖ್ಯವಾದಂತಹ ಕಾಯಿಲೆ. ಮತ್ತೆ ಒಂದು ಅಂಕಿಅಂಶದ ಪ್ರಕಾರ ಭಾರತದಲ್ಲಿ ವಯಸ್ಕ ಜನಸಂಖ್ಯೆಯ 2-5% ಜನರಿಗೆ ಇದು ಬಾಧಿಸ್ತದೆ ಅಂತೇಳಿ ಒಂದು ಅಂಕಿಅಂಶ, ಅದು ಒಂದು ಗಣನೀಯವಾದಂತಹ ಸಂಖ್ಯೆ ಅದು. ಹಾಗಾಗಿ ಏನು ಅಂತೇಳಿ ಹೇಳಿದ್ರೆ, ನಮ್ಮ ಹೃದಯದ ಕಾಯಿಲೆಯ ಸಂಖ್ಯೆ ಕೂಡ ಜಾಸ್ತಿ ಆಗ್ತದೆ, ಅವಾಗಲೇ ಇಸ್ಟೀಮಿಕ್ ಹಾರ್ಟ್ ಡಿಸೀಸ್ ಅಂತ ನಾವು ಏನು ಹೇಳ್ತೇವೆ ಅದು ಕೂಡ ಇದರಿಂದಾಗಿ ಜಾಸ್ತಿ ಆಗ್ತದೆ. ಆಮೇಲೆ ಸ್ಟ್ರೋಕ್ ಅಥವಾ ಪಕ್ಷವಾತ ಅಂತ ನಾವು ಹೇಳ್ತೇವಲ್ಲ, ಪಾರ್ಶ್ವವಾಯು, ಇದು ಕೂಡ ಡಯಾಬಿಟಿಸ್ನಿಂದಾಗಿ ಬರಲಿಕ್ಕೆ ಸಾಧ್ಯತೆ ಇದೆ. ಆಮೇಲೆ ಮೂತ್ರಪಿಂಡ ವೈಫಲ್ಯ, ಅದು ಕೂಡ ಬರಲಿಕ್ಕೆ ಸಾಧ್ಯ ಇದೆ. ಕಾಲುಗಳಲ್ಲಿನ ರಕ್ತ ಪರಿಚಲನೆ ನಿಂತು ಹೋಗಿ, ಕಾಲುಗಳು ಒಂದಷ್ಟು ಭಾಗ ಸತ್ತು ಹೋಗಿ, ಆವಾಗ ಗ್ಯಾಂಗ್ರೀನ್ ಎನ್ನುವಂತಹ ಸ್ಥಿತಿ ಉಂಟಾಗ್ತದೆ, ಕಾಲುಗಳನ್ನು ಕತ್ತರಿಸುವಂತಹ ಪ್ರಮೇಯ ಕೂಡ ಬರಬಹುದು, ಅದು ಕೂಡ ಇದರಿಂದಾಗಿ ಮೂಲ ಕಾರಣ ಡಯಾಬಿಟಿಸ್, ಅದರಿಂದಾಗಿ ಬರಲಿಕ್ಕೆ ಸಾಧ್ಯ ಇದೆ. ಮತ್ತು ನಾನಾಗಲೇ ಹೇಳಿದಾಗೆ ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತಾರೆ, ಕಣ್ಣಿನ ಸಮಸ್ಯೆಯನ್ನು ಉಂಟು ಮಾಡಿ, ಕಣ್ಣಿನಲ್ಲಿ ಕಾಯಿಲೆಯನ್ನು ಉಂಟು ಮಾಡಿ ಅದು ಅಂಧತ್ವಕ್ಕೂ ಕೂಡ ಕಾರಣವಾಗಲಿಕ್ಕೆ ಸಾಧ್ಯ ಇದೆ. ಮತ್ತು ನ್ಯೂರೋಪತಿಯ ಮೂಲಕ ಬೇರೆ ಬೇರೆ ರೀತಿಯ ನರದ ಸಮಸ್ಯೆಗಳಿಗೆ ಕಾರಣವಾಗಲಿಕ್ಕೆ ಸಾಧ್ಯ ಇದೆ. ಅದು ಕೂಡ ನಮ್ಮ ಜೀವನದ ಮಟ್ಟವನ್ನು ಅಷ್ಟಕ್ಕೆ ಕಡಿಮೆ ಮಾಡ್ತದೆ ಅಂತೇಳಿ, ಆರೋಗ್ಯದ ಮಟ್ಟವನ್ನು ಅಷ್ಟ ಮಟ್ಟಿಗೆ ಕಡಿಮೆ ಮಾಡಿ ನಮ್ಮ ಕ್ವಾಲಿಟಿ ಆಫ್ ಲೈಫ್ ಅಂತ ನಾವು ಏನು ಹೇಳ್ತೇವೆ, ಗುಣಮಟ್ಟ ಕಡಿಮೆ ಆಗ್ತದೆ. ಹಾಗಾಗಿ ಇದು ಒಂದು ಬಹಳ ನಾವು ಗಂಭೀರವಾಗಿ ಚಿಂತಿಸಬೇಕಾದಂಥ ಮತ್ತು ಗಮನಿಸಬೇಕಾದಂಥ ಕಾಯಿಲೆ. ಈಗ ಈ ಸಕ್ಕರೆ ಕಾಯಿಲೆ ಇದೆ ಅಂತ ಹೇಗೆ ಗುರುತಿಸುವಂತಹದ್ದು, ಇದರ ಒಂದು ರೋಗ ಲಕ್ಷಣಗಳು ಯಾವ ರೀತಿ ಇರ್ತವೆ ಮತ್ತು ಪರೀಕ್ಷೆಯನ್ನು ಹೇಗೆ ಮಾಡುವಂಥದ್ದು? ಎಷ್ಟೋ ಬಾರಿ ಅವರಿಗೆ ಹೈಪರ್ಗ್ಲೈಸೀಮಿಯಾ ಅಂದರೆ ರಕ್ತದಲ್ಲಿನ ಸಕ್ಕರೆಯ ಅಂಶ ಜಾಸ್ತಿ ಇದೆ ಅಂತ ಅವರಿಗೆ ಗೊತ್ತೇ ಆಗುವುದಿಲ್ಲ, ಅಂದರೆ ಯಾವುದೇ ಚಿಹ್ನೆಗಳು ಕೂಡ ಇಲ್ಲದೇ ಇರಲಿಕ್ಕೂ ಕೂಡ ಸಾಧ್ಯತೆ ಇದೆ. ಸುಮ್ಮನೆ ಹೇಗೆ ಪರೀಕ್ಷೆ ಮಾಡುವಾಗ ಒಮ್ಮೆ ಶುಗರ್ ಜಾಸ್ತಿ ಇದೆ ಅಂತೇಳಿ ಕಂಡು ಬರಲಿಕ್ಕೂ ಸಾಕು, ಅಥವಾ ಲಕ್ಷಣಗಳು ಕೂಡ ಇಲ್ಲವ ಸಾಧ್ಯತೆ ಕೂಡ ಇದೆ. ಮುಖ್ಯವಾಗಿ 7-8 ಲಕ್ಷಣಗಳನ್ನು ನಾವು ಈ ಸೀಮೂತ್ರ ಕಾಯಿಲೆಯಲ್ಲಿ ಗುರುತಿಸಬಹುದು. ಒಂದು, ಅತಿಯಾದ ಮೂತ್ರ ವಿಸರ್ಜನೆ, ಮತ್ತೆ ಮೂತ್ರ ಮಾಡುವಂಥದ್ದು, ಜಾಸ್ತಿ ಮೂತ್ರ ವಿಸರ್ಜನೆ ಆಗುವಂಥದ್ದು. ಅತಿಯಾದ ಬಾಯಾರಿಕೆ ತುಂಬ ಆಗುವಂಥದ್ದು, ನೀರು ಕುಡಿದಷ್ಟು ಸಾಕಾಗುವುದಿಲ್ಲ, ಮತ್ತೆ ಬಾಯಿ ಒಣಗ್ತದೆ, ದಾಹ ಜಾಸ್ತಿ ಆಗುವಂಥದ್ದು. ಮತ್ತೆ ಅತಿಯಾದ ಹಸಿವು, ಪಾಲಿಫೇಜಿ ಅಂತ ಹೇಳ್ತಾರೆ, ಜಾಸ್ತಿ ತಿನ್ನಬೇಕು ಅಂತ ಆಗುದು, ತಿಂದಷ್ಟು ಸಾಕಾಗುವುದಿಲ್ಲ, ಅತಿಯಾದ ಹಸಿವು, ಆದರೆ ಎಷ್ಟು ತಿಂದರೂ ಕೂಡ ತೂಕ ಜಾಸ್ತಿ ಆಗುವುದಿಲ್ಲ, ತೂಕ ಕಡಿಮೆ ಆಗುವಂಥದ್ದು, ತೂಕ ಕಡಿಮೆ ಆಗ್ತದೆ ಹಸಿವು ಜಾಸ್ತಿ ಆಗ್ತದೆ, ಇದು ಕೂಡ ಒಂದು ಲಕ್ಷಣ. ಆಮೇಲೆ ಸುಸ್ತು, ತೀರಾ ಬಳಲಿಕೆ, ಆಯಾಸ, ಇದು ಕೂಡ ಒಂದು ಡಯಾಬಿಟಿಸ್ನ ಲಕ್ಷಣ. ಆಮೇಲೆ ಕಣ್ಣು ಮಂಜಾಗುವಂಥದ್ದು, ದೃಷ್ಟಿಯ ತೊಂದರೆಯಿಂದಾಗಿ ಕಣ್ಣು ಮಂಜಾಗುವಂಥದ್ದು, ಕಣ್ಣು ಕಾಣದೇ ಇರುವಂಥದ್ದು, ಇಂಥದ್ದು ಕೂಡ ಬರಲಿಕ್ಕೆ ಸಾಧ್ಯ ಇದೆ. ಅದೇ ನಾನು ಆಗಲೇ ಹೇಳಿದಾಗೆ ಆರಂಭದಲ್ಲಿ ನನಗೆ ಶುಗರ್ ಜಾಸ್ತಿ ಇದೆ ಅಂತೇಳಿ ಗೊತ್ತಿಲ್ಲದೆ ಇರ್ಬೋದು ಅವನಿಗೆ, ಗೊತ್ತಿಲ್ಲದೇ ಇದ್ದು ಕೂಡ ಕೊನೆಯ ಹಂತದಲ್ಲಿ ಸಡನ್ ಆಗಿ ಇಂಥ ಲಕ್ಷಣಗಳು ಕಂಡು ಬಂದಾಗ ಇದು ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಗುರುತಿಸಿದಾಗ ನಮಗೆ ಕಂಡು ಬರಲಿಕ್ಕೂ ಕೂಡ ಸಾಧ್ಯತೆ ಇದೆ. ಆಮೇಲೆ ಗಾಯಗಳು ಯಾವುದಾದ್ರೂ ಆದರೆ ವಾಸಿಯಾಗದಿರುವುದು, ತಕ್ಷಣ ಬೇಗ ವಾಸಿಯಾಗದಿರುವಂಥದ್ದು, ಒಂದು ಗಾಯ ಆದರೆ ಒಂದು ವಾರದಲ್ಲಿ 10 ದಿವಸದಲ್ಲಿ ಎಲ್ಲರಿಗೂ ಅದು ಗುಣ ಆಗ್ತದೆ. ಆದರೆ ಡಯಾಬಿಟಿಸ್ ರೋಗಿಗಳಿಗೆ ಅದು ಜಾಸ್ತಿ ಸಮಯವನ್ನು ತಗೊಳ್ತದೆ, ಅದು ಸೋಂಕು ರೋಗಗಳಿಗೆ ತುತ್ತಾಗ್ತದೆ, ಕೀವು ಉಂಟಾಗ್ತದೆ, ಅದು ನಿಧಾನವಾಗಿ ವಾಸಿಯಾಗುವಂತಹ ಲಕ್ಷಣ ಕಂಡು ಬರ್ತದೆ. ಆಮೇಲೆ ಕೈಕಾಲುಗಳಲ್ಲಿ ಜೋಮು ಹಿಡಿಯುವುದು ಅಂತ ನಾವು ಹೇಳ್ತೇವೆ, ಇರುವೆ ಬರತ್ತಿಲ್ಲ ಕಾಪನೆ ಅಂತ ಹೇಳ್ತಾರೆ, ಜುಮ್ ಹೇಳುವಂಥದ್ದು, ಸ್ಪರ್ಶ ಜ್ಞಾನ ಇಲ್ಲದ ಹಾಗೆ ಆಗುವಂಥದ್ದು, ಇದೆಲ್ಲ ಕೂಡ ನ್ಯೂರೋಪತಿ ಅಂತ ನಾನು ಹೇಳಿದಾಗೆ ನರದ ಕಾಯಿಲೆಯಿಂದಾಗಿ ಜೋಮು ಹಿಡಿಯುವಂತಹ ಲಕ್ಷಣ ಕೂಡ ಇದರಲ್ಲಿ ಕಂಡು ಬರಲಿಕ್ಕೆ ಸಾಧ್ಯತೆ ಇದೆ. ಪರೀಕ್ಷೆ ಹೇಗೆ? ಪರೀಕ್ಷೆ ರಕ್ತದ ಪರೀಕ್ಷೆಯನ್ನು ಮಾಡ್ತೇವೆ ನಾವು, ಮೂತ್ರದ ಪರೀಕ್ಷೆಯನ್ನು ಕೂಡ ಮಾಡ್ತೇವೆ. ಮೂತ್ರದಲ್ಲಿ ಸಕ್ಕರೆ ಅಂಶ ಕಂಡು ಬರಬಹುದು, ಅದನ್ನು 1+, 2+, 3+ ಅಂತ ಹೇಳಿ ಈ ರೀತಿಯಲ್ಲಿ ನಾವು ವಿಭಾಗಿಸಿ ಹೇಳ್ತೇವೆ, ಅದರ ತೀವ್ರತೆಯನ್ನು ಹಾಗೆ ಅಳೀತೇವೆ. ಆಮೇಲೆ ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣವನ್ನು ನಾವು ಅಳೀತೇವೆ, ಬ್ಲಡ್ ಗ್ಲುಕೋಸ್ ಅಂತ ಹೇಳ್ತೇವೆ. ಅದು 2 ರೀತಿಯ ಪರೀಕ್ಷೆಗಳನ್ನು ನಾವು ಮಾಡ್ತೇವೆ, ಫಾಸ್ಟಿಂಗ್ ಬ್ಲಡ್ ಗ್ಲುಕೋಸ್ ಮತ್ತು PPBS ಅಂತೇಳಿ ಇನ್ನೊಂದು, ಪೋಸ್ಟ್ ಪ್ರಾಂಡಿಯಲ್ ಬ್ಲಡ್ ಶುಗರ್ ಅಂತೇಳಿ. ಅಂದರೆ ಫಾಸ್ಟಿಂಗ್ ಅಂತ ಹೇಳಿದರೆ ರಾತ್ರಿಯಿಡೀ ಉಪವಾಸವಿದ್ದು ಬೆಳಗ್ಗೆ ಕೂಡ ಏನು ತಿಂಡಿ ತಿನ್ನದೆ ಖಾಲಿ ಹೊಟ್ಟೆಯಲ್ಲಿ ಮಾಡುವಂತಹ ರಕ್ತ ಪರೀಕ್ಷೆ. ಆಮೇಲೆ ತಿಂಡಿ ತಿಂದ ಮೇಲೆ 1-2 ಗಂಟೆಯ ನಂತರ, ಸರಿಯಾಗಿ ಹೇಳಬೇಕು ಅಂದರೆ 2 ಗಂಟೆಯ ನಂತರ ಮಾಡುವಂತಹ ಇನ್ನೊಂದು ಪರೀಕ್ಷೆ, ಪೋಸ್ಟ್ ಪ್ರಾಂಡಿಯಲ್ ಬ್ಲಡ್ ಶುಗರ್ ಎಸ್ಟಿಮೇಷನ್. ಈ ಎರಡರಲ್ಲಿ ಸಾಮಾನ್ಯವಾಗಿ ಖಾಲಿ ಹೊಟ್ಟೆಯಲ್ಲಿ 80-120 mg/L mg/L ಇದ್ದರೆ ಅದು ಸರಿಯಾದಂತಹ ಸಕ್ಕರೆಯ ಪ್ರಮಾಣ. ಅದೇ ರೀತಿ ತಿಂಡಿ ತಿಂದು 2 ಗಂಟೆಯ ನಂತರ ರಕ್ತದಲ್ಲಿ 160-170 ಇದ್ದರೆ ಅದನ್ನು ನಾವು ಸಾಮಾನ್ಯವಾದಂತಹ ಆರೋಗ್ಯವಂತವಾದಂತಹ ಸಕ್ಕರೆ ಮಟ್ಟ ಅಂತೇಳಿ ಹೇಳ್ಬೋದು. ಅದಕ್ಕಿಂತ ಜಾಸ್ತಿ ಇದೆ, 180 ಅನ್ನು ನಾವು ಪ್ರೀ ಡಯಾಬೆಟಿಕ್ ಅಂತ ಹೇಳ್ತೇವೆ, ಪೂರ್ವಭಾವಿಯಾದಂತಹ ಇದು ಅಂತೇಳಿ. 200 ದಾಟಿದರೆ ಅದನ್ನು ಖಂಡಿತವಾಗಿಯೂ ಕೂಡ ಮಧುಮೇಹ ರೋಗಿ ಅಂತೇಳಿ ನಾವು ಆ ರೋಗಿಯನ್ನು ನಾವು ಹೆಸರಿಸಬೇಕಾಗ್ತದೆ ಮತ್ತು ಅದಕ್ಕೆ ಬೇಕಾದಂತಹ ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ. ಈಗ ವಯೋಮಿತಿ ಏನಾದರೂ ಇದಕ್ಕೆ ಇದೆಯಾ? ಅಂದರೆ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚು ಯುವಕರಲ್ಲಿ ಯುವತಿಯರಲ್ಲಿಯೂ ಕೂಡ ಇಂಥ ಒಂದು ಸಮಸ್ಯೆ ಬರ್ತದೆ ಅಂತ ಕೇಳಿದ್ದೀವಿ. ವಯೋಮಿತಿ ಅಂತ ಇಲ್ಲ, ಅದೇ ಈಗ ಈ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚು ಹೆಚ್ಚು ಸಣ್ಣ ಪ್ರಾಯದವರಿಗೆ ಇದು ಕಂಡು ಬರ್ತಾ ಇದೆ. ಇದು BP ಅಥವಾ ಹೈಪರ್ ಟೆನ್ಷನ್ ಅಂತ ನಾವೇನು ಹೇಳ್ತೇವೆ, ಹೆಚ್ಚಿದ ರಕ್ತದೊತ್ತಡ. ರಕ್ತದೊತ್ತಡ ಕಾಯಿಲೆಯು ಕೂಡ ಇತ್ತೀಚಿನ ವರ್ಷಗಳಲ್ಲಿ ಸಣ್ಣ ಪ್ರಾಯದಲ್ಲಿ ಕಂಡು ಬರ್ತಾ ಇದೆ. ಅದೇ ಅದಕ್ಕೆ ಕಾರಣಗಳು ಬಹುಶಃ ನಮ್ಮ ಜೀವನ ಶೈಲಿ, ಒತ್ತಡದ ಜೀವನ ಕ್ರಮ, ಅದು ಇರಲಿಕ್ಕೆ ಸಾಧ್ಯತೆ ಇದೆ. ಅಂತೂ ಈ ಒಂದು ಏನು ಪ್ರಾಯ ಕಡಿಮೆ ಆಗ್ತಾ ಇರೋದನ್ನು ನಾವು ಗಂಭೀರವಾಗಿ ಚಿಂತಿಸಬೇಕಾದಂತ ಅಗತ್ಯ ಇದೆ. ಆಮೇಲೆ ಈಗ ಒಂದು ಸಾರಿ ಇಂಥ ಒಂದು ಡಯಾಬಿಟಿಸ್ ಅಥವಾ ಒಂದು ಸಕ್ಕರೆ ಕಾಯಿಲೆ, ಮಧುಮೇಹ ಇದೆ ಅಂತ ಗುರುತಿಸಿದ ನಂತರ ನಮ್ಮ ಒಂದು ಜೀವನ ಕ್ರಮ ಹೇಗಿರಬೇಕು, ಯಾವ ರೀತಿ ಚಿಕಿತ್ಸೆಯನ್ನು ಕೊಡಿಸಬೇಕು, ಈ ಬಗ್ಗೆ ಹೇಳಿ. ನಾನಾಗಲೇ ಹೇಳಿದಾಗೆ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಮೆಲಿಟಸ್ಗೆ ಚಿಕಿತ್ಸೆ ಏನು ಅಂತ ಹೇಳಿದರೆ ಇನ್ಸುಲಿನ್ ಹಾರ್ಮೋನನ್ನೇ ತಗೊಳ್ಳುವಂಥದ್ದು, ಅದು ಇಂಜೆಕ್ಷನ್ಗಳ ಮೂಲಕವೇ ತಗೊಳ್ಬೇಕಾಗ್ತದೆ, ಚುಚ್ಚುಮದ್ದಿನ ಮೂಲಕವೇ. ಆದರೆ ಅದರಲ್ಲಿಯೂ ಕೂಡ ಈಗ ದಿನಕ್ಕೆ 2 ಸತಿ ತಗೊಳ್ಳೋದು ಉಂಟು, 3 ಸತಿ ತಗೊಳ್ಳೋದು ಉಂಟು. ಈಗ ಸುಧಾರಿತವಾಗಿ 1 ವಾರಕ್ಕೊಮ್ಮೆ ತಗೊಳ್ಳುವಂತಹ ಲಾಂಗ್ ಆ್ಯಕ್ಟಿಂಗ್ ದೀರ್ಘಕಾಲ ಪರಿಣಾಮ ಬೀರುವಂತಹ ಇನ್ಸುಲಿನ್ ಚುಚ್ಚುಮದ್ದುಗಳು ಕೂಡ ಮಾರುಕಟ್ಟೆಗೆ ಬಂದಿವೆ. ಅವನ್ನೇ ಅವಲಂಬಿಸಿರಬೇಕಾಗ್ತದೆ ಆ ರೋಗಿಗಳು. ಆಮೇಲೆ ನಾನ್ ಇನ್ಸುಲಿನ್ ಇಂಡಿಪೆಂಡೆಂಟ್ ಡಯಾಬಿಟಿಸ್ ಮೆಲಿಟಸ್ ಏನಿದೆ ಅದಕ್ಕೆ ಬೇರೆ ಬೇರೆ ರೀತಿಯ ಔಷಧಿಗಳು ಲಭ್ಯ ಇದೆ. ಇತ್ತೀಚಿನ ದಿನಗಳಲ್ಲಿ ಹೊಸ ಹೊಸ ಔಷಧಿಗಳು ಕೂಡ ತುಂಬ ಪರಿಣಾಮಕಾರಿಯಾದ ಔಷಧಿಗಳು ಬಂದಿವೆ. ಹಾಗಾಗಿ ಈಗ ಹೇಗೆ ಅಂತೇಳಿ ಹೇಳಿದರೆ, ರೋಗಿ ಸ್ನೇಹಿಯಾದಂತಹ, ಪೇಷಂಟ್ ಫ್ರೆಂಡ್ಲಿ ಅಂತ ನಾವು ಹೇಳ್ತೇವಲ್ಲ, ರೋಗಿಗಳಿಗೆ ಅಗತ್ಯ ಇರುವಂತಹ ಪೇಷಂಟ್ ರಿಕ್ವೈರ್ಮೆಂಟ್ ಮೇಲೆ ಅವಲಂಬಿಸಿ ಆಧರಿಸಿ ನಾವು ಅವರಿಗೆ ಬೇಕಾದಂತಹ ಅವರಿಗೆ ಸೂಕ್ತವೆನಿಸುವಂತಹ ಔಷಧಿಯ ಕ್ರಮವನ್ನು ಹೇಳ್ತೇವೆ. ಕೆಲವೊಮ್ಮೆ ಒಂದೇ ಔಷಧಿಯಲ್ಲಿ ಅದು ನಿಯಂತ್ರಣಕ್ಕೆ ಬಾರದೇ ಇದ್ದರೆ 2-3 ಔಷಧಿಗಳನ್ನು ಒಂದು ಕಾಂಬಿನೇಷನ್ ಮಾಡಿ, ಒಂದು ಸಂಯೋಜನೆಗೊಳಿಸಿ 2-3 ಔಷಧಿಗಳನ್ನು ಸೇವಿಸುವ ಮೂಲಕ ಕೂಡ ಈ ರೋಗವನ್ನು ಹತೋಟಿಯಲ್ಲಿಡಲಿಕ್ಕೆ ಸಾಧ್ಯ ಇದೆ. ಆ ರೀತಿಯಲ್ಲಿ ಕೂಡ ನಾವು ಟ್ರೀಟ್ಮೆಂಟನ್ನು ಮಾಡಬಹುದು. ಬೇರೆ ಬೇರೆ ಹೊಸ ಹೊಸ ಔಷಧಿಗಳು ಕೂಡ ಈಗ ಬಂದಿವೆ. ಮೊದಲು ಕೇವಲ 2 ಬಗೆಯ ಔಷಧಿಗಳಿದ್ದವು, ಸಲ್ಫೋನಿಲ್ ಯೂರಿಯಾಸ್ ಅಂತೇಳಿ ಹೇಳ್ತಾರೆ ಮತ್ತು ಬಿಗ್ವ್ಯಾನಾಯ್ಡ್ಸ್ ಅಂತೇಳಿ ಹೇಳ್ತಾರೆ, ಈ ರೀತಿಯ ಮಾತ್ರೆಗಳು. ಇದು 2 ರೀತಿಯ ಗುಂಪಿನ ಮಾತ್ರೆಗಳು ಮಾತ್ರ ಮೊದಲು ಇದ್ದದ್ದು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಬೇರೆ ಬೇರೆ ಹೊಸ ಹೊಸ ಔಷಧಿಗಳು ಬಂದಿವೆ. ಡೈಪೆಪ್ಟಿಡೈಲ್ ಪೆಪ್ಟಿಡೇಸ್ ಇನ್ಹಿಬಿಟರ್ಸ್ ಅಂತ ಹೇಳ್ತಾರೆ, DPP-4 ಇನ್ಹಿಬಿಟರ್ಸ್ ಅಂತ ಹೇಳಿ, ಈ ರೀತಿಯ ಗ್ಲಿಪ್ಟಿನ್ ಅಂತ ಬರುವಂತಹ ಔಷಧಿಗಳಿವೆ, ಪಯೋಗ್ಲಿಟಜೋನ್ಸ್ ಅಂತ ಇದೆ. ಬೇರೆ ಬೇರೆ ಹೊಸ ಹೊಸ ಔಷಧಿಗಳು, ಅತ್ಯಂತ ಪರಿಣಾಮಕಾರಿಯಾದ ಔಷಧಿಗಳು ಬಂದಿವೆ. ಹಾಗಾಗಿ ಈಗ ಸಿಹಿಮೂತ್ರ ರೋಗವನ್ನು ವಿರುದ್ಧ ಹೋರಾಡುವಲ್ಲಿ ರೋಗಿಗಳಿಗೂ ಮತ್ತು ವೈದ್ಯರಿಗೂ ಕೂಡ ಹೆಚ್ಚು ಆಯುಧಗಳು ಲಭ್ಯ ಇದೆ. ಹಾಗಾಗಿ ಅಷ್ಟರ ಮಟ್ಟಿಗೆ ಇದರ ಪರಿಣಾಮಕಾರಿಯಾದಂತಹ ನಿರ್ವಹಣೆ ಸಾಧ್ಯ ಇದೆ. ಮತ್ತು ನಾನು ಆಗಲೇ ಹೇಳಿದರೆ ವಾರಕ್ಕೊಮ್ಮೆ ನೀಡಲು ಸಾಧ್ಯವಿರುವಂತಹ ಚುಚ್ಚುಮದ್ದುಗಳು ಕೂಡ ಬಂದಿವೆ. ಮತ್ತು ಬೇರೆ ಕಾರಣಗಳಿಂದಾಗಿ ಡಯಾಬಿಟಿಸ್ ಮೆಲಿಟಸ್ ಬಂದರೆ, ನಾನು ಆಗಲೇ ಹೇಳಿದಾಗೆ ಪ್ಯಾಂಕ್ರಿಯಾಟೈಟಿಸ್ ಅಂತ ನಾನು ಹೇಳಿದೆ, ಮೇದೋಜೀರಕ ಗ್ರಂಥಿಯ ಉರಿಯೂತ ಅಥವಾ ಬೇರೆ ಔಷಧಿಗಳಿಂದ ಅಡ್ಡಪರಿಣಾಮಗಳಿಂದಾಗಿ ಬರುವಂತಹ ಕಾಯಿಲೆಗಳು, ಈ ಡಯಾಬಿಟಿಸ್ ಬಂದರೆ ಅದಕ್ಕೆ ಬೇಕಾದಂಥ ಚಿಕಿತ್ಸೆಯನ್ನು, ಸೂಕ್ತ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು. ಹೀಗೆ ಹಲವಾರು ರೀತಿಯ ರೋಗಿಗಳಿಗೆ ಅನುಕೂಲಕರವಾದಂತಹ ಸೂಕ್ತವಾದಂತಹ ಚಿಕಿತ್ಸೆಗಳು ಈಗ ಲಭ್ಯ ಇದೆ. ಇದಕ್ಕೆ ಪೂರಕವಾಗಿ ನಮ್ಮ ಜೀವನ ಕ್ರಮ ಹೇಗಿರಬೇಕು ಅಂದರೆ, ಇಂಥ ಒಂದು ಮಧುಮೇಹ ರೋಗಿಗಳಲ್ಲಿ ರೋಗ ಬಾರದ ಹಾಗೆ ಮುಂಜಾಗ್ರತೆ ವಹಿಸುವುದು ಒಂದು ಕಡೆ, ರೋಗ ಬಂದ ಮೇಲೆ ಜಾಗ್ರತೆ ವಹಿಸುವುದು ಇನ್ನೊಂದು ಕಡೆ. ಹಾಗೆ ಜಾಗೃತಿಯೂ ಬೇಕು, ಜಾಗ್ರತೆಯೂ ಬೇಕು, ಎರಡನ್ನೂ ಕೂಡ ನಾವು ಈ ಡಯಾಬಿಟೀಸನ್ನು ಹತೋಟಿಗೆ ತರುವಲ್ಲಿ ಅನುಸರಿಸಬೇಕಾಗ್ತದೆ. ಮುಖ್ಯವಾಗಿ ಒಂದು 7-8 ಅಂಶಗಳನ್ನು ನಾವು ಗಮನಿಸುವುದಾದರೆ, ಆಹಾರದಲ್ಲಿ ಸಕ್ಕರೆಯ ಅಂಶವನ್ನು ನಿಯಂತ್ರಣಗೊಳಿಸುವಂಥದ್ದು ಬಹಳ ಮುಖ್ಯವಾದದ್ದು. ಸಕ್ಕರೆಯ ಪ್ರಮಾಣವನ್ನು, ಸಕ್ಕರೆ ಸಿಹಿ ತಿನ್ನಲೇಬಾರದು ಅಂತ ಹೇಳಿ ಹೇಳ್ತಾರೆ, ಸಿಹಿ ತಿಂಡಿಗಳನ್ನು ತಿನ್ನಬಾರದು, ಚಹಾ ಚಪ್ಪೆ ಕುಡಿಯುವಂಥದ್ದು. ಕೆಲವರು ಹೇಳ್ತಾರೆ, ಇವತ್ತು ನಾನು ಹೋಳಿಗೆ 2 ತಿಂದರೆ ಏನಾಯಿತು, ಚಹಾ ಚಪ್ಪೆಯೇ ಕುಡಿಯೋದು ನಾನು ಅಂತ ಹೇಳಿ. ಆ ಥರ ಅಲ್ಲ, ಸಿಹಿಯ ಪ್ರಮಾಣವನ್ನು ಆಹಾರದಲ್ಲಿ ಎಲ್ಲ ಆಹಾರ ವಸ್ತುಗಳಲ್ಲೂ ಕೂಡ ತೀರಾ ನಾವು ಕಟ್ಟುನಿಟ್ಟಾಗಿ ಕಡಿಮೆ ತಗೊಳ್ಬೇಕಾಗ್ತದೆ. ಆಮೇಲೆ ಇನ್ನೊಂದು, ದೈಹಿಕ ಶ್ರಮದ ಕೆಲಸಗಳನ್ನು ಮಾಡುವಂಥದ್ದು, ವ್ಯಾಯಾಮ ಇರ್ಬೋದು, ಚಟುವಟಿಕೆಗಳಿರ್ಬೋದು, ಕೆಲಸ ಕಾರ್ಯಗಳಿರ್ಬೋದು, ದೈಹಿಕ ಶ್ರಮವನ್ನು ಬೇಡುವಂತಹ ಕೆಲಸಗಳನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕು. ನಾವು ತಿಂದದ್ದನ್ನು ನಾವು ಕರಗಿಸಬೇಕು, ತಿಂದದ್ದನ್ನು ಕರಗಿಸಬೇಕು, ಕರಗಿಸುವಷ್ಟೇ ತಿನ್ನಬೇಕು ಅಷ್ಟೇ. ಅದು ಎರಡರಲ್ಲೂ ಕೂಡ ಆ ಒಂದು ಸಮತೋಲನವನ್ನು ನಾವು ಕಾಯ್ದುಕೊಳ್ಬೇಕು. ಇಲ್ಲದಿದ್ದರೆ ಸೆಡೆಂಟರಿ ಲೈಫ್ ಹ್ಯಾಬಿಟ್ಸ್ ಅಂತ ಹೇಳ್ತೇವೆ, ಕೂತಲ್ಲಿಯೇ ಕೆಲಸ ಮಾಡೋದು, ನಾವು ಆಫೀಸಲ್ಲಿ ಕಚೇರಿಯಲ್ಲಿ ಕೂತು ಕೆಲಸ ಮಾಡೋದು, ಅವರಿಗೆ ದೈಹಿಕವಾದಂತಹ ಶ್ರಮದ ಬೆವರು ಇಳಿಯುವಂತಹ ಅಥವಾ ಕ್ಯಾಲೊರಿಗಳು ಕರಗುವಂತಹ ಯಾವುದೇ ರೀತಿಯ ಚಟುವಟಿಕೆ ಇರುವುದಿಲ್ಲ. ಅದರಿಂದಾಗಿ ಸಕ್ಕರೆ ಪ್ರಮಾಣ ಜಾಸ್ತಿ ಆಗ್ತದೆ, ಕೊಬ್ಬಿನ ಪ್ರಮಾಣವು ಕೂಡ ಜಾಸ್ತಿ ಆಗ್ತದೆ, ಅದು ಮುಂದಕ್ಕೆ ಬೊಜ್ಜಿಗೂ ಕೂರಲು ಕಾರಣವಾಗ್ತದೆ. ಬೊಜ್ಜು ಮತ್ತು ಈ ಡಯಾಬಿಟಿಸ್ ಒಂದು ಡೆಡ್ಲಿ ಕಾಂಬಿನೇಷನ್ ಅಂತೇಳಿ ಹೇಳ್ತಾರೆ. ಈ ಯಕ್ಷಗಾನದ ನಮ್ಮ ಪಾತ್ರಗಳಲ್ಲೆಲ್ಲ ಚಂಡಮುಂಡರು, ಮಧುಕೈಟಬರು, ಶುಂಭನಿ ಶುಂಭರು, ಹೀಗೆಲ್ಲ ರಾಕ್ಷಸ ಪಾತ್ರಗಳು ಜೊತೆ ಜೊತೆಯಾಗಿ ಬರ್ತವೆ, ಒಂದೊಂದೇ ಬರೋದಿಲ್ಲ, ಎರಡೆರಡು ಬರ್ತವೆ. ಅದೇ ರೀತಿ ಈ ಡಯಾಬಿಟಿಸ್ನ ಜೊತೆಗೆ ಬರುವಂತಹ ಕೆಲವು ಕಾಯಿಲೆಗಳು, ಒಂದು ಬೊಜ್ಜು ಮತ್ತು ಇನ್ನು ಕೆಲವು ಕಾಯಿಲೆಗಳು, ಕ್ಷಯರೋಗ ಮತ್ತು ಡಯಾಬಿಟಿಸ್ಸು, ಮತ್ತು ಕೋವಿಡ್ ಮತ್ತು ಡಯಾಬಿಟಿಸ್. ಕೋವಿಡ್ ರೋಗಿಗಳಲ್ಲಿ ಡಯಾಬಿಟಿಸ್ ಕಂಡುಬಂದದ್ದು, ಹೊಸದಾಗಿ ಕಂಡುಹಿಡಿದದ್ದು ಕೂಡ ನಮಗೆ ನಮ್ಮ ಅನುಭವಕ್ಕೆ ಬಂದಿದೆ. ಮತ್ತು ಡಯಾಬಿಟಿಸ್ ಇರುವಂತಹ ರೋಗಿಗಳಲ್ಲಿ ಕೋವಿಡ್ನ ಮಾರಣಾಂತಿಕತೆ ಜಾಸ್ತಿ ಆದದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಹಾಗಾಗಿ ಅದು ಕೂಡ ಒಂದು ಮಾರಣಾಂತಿಕವಾದಂತಹ ಸಂಯೋಜನೆ, ಡೆಡ್ಲಿ ಕಾಂಬಿನೇಷನ್ ಅಂತೇಳಿ ಹೇಳ್ಬೋದು. ಹಾಗಾಗಿ ಇಲ್ಲೆಲ್ಲ ನಾವು ಗಮನಿಸಬೇಕಾದಂತ ಏನು ಅಂತ ಹೇಳಿದ್ರೆ, ಉಳಿದ ರೋಗಗಳು ಬಾರದ ಹಾಗೆ ಕಾಂಪ್ಲಿಕೇಶನ್ಸ್ ಅಂತ ನಾವು ಹೇಳೋದು, ಜೊತೆ ಜೊತೆಯಾಗಿ ಬರುವಂತಹ ಸಮಸ್ಯೆಗಳನ್ನು, ಅದು ಬಾರದ ಹಾಗೆ ನಾವು ಮುಂಜಾಗ್ರತೆ ವಹಿಸಬೇಕಾದ್ರೆ ನಮ್ಮ ದೈಹಿಕ ಕ್ಷಮತೆಯನ್ನು ಸರಿಯಾಗಿ ಕಾಪಾಡಿಕೊಳ್ಬೇಕು. ಅದಕ್ಕೆ ದೈಹಿಕ ಶ್ರಮದ ಕೆಲಸಗಳು ಇರಬಹುದು, ವ್ಯಾಯಾಮ ಇರಬಹುದು, ಚಟುವಟಿಕೆಗಳಿರಬಹುದು, ಯೋಗಾಸನ ಯೋಗಾಸನ ಸೇರಿದಂತೆ ಇದು ಎಲ್ಲವನ್ನು ಕೂಡ ಮಾಡಿಕೊಳ್ಳುವಂಥದ್ದು ಅತ್ಯಂತ ಅಗತ್ಯ. ಮತ್ತು ಬೊಜ್ಜು ಇದ್ದರೆ ತೂಕವನ್ನು ಇಳಿಸಿಕೊಳ್ಳುವಂಥದ್ದು, ಡಯಾಬಿಟಿಸ್ ಪತ್ತೆ ಹಚ್ಚಿದ ನಂತರ ಆದರೂ ಕೂಡ ನಾವು ಅದೊಂದು ಕ್ರಮವನ್ನು ಅನುಸರಿಸಲೇಬೇಕು. ನಡಿಗೆಯಿಂದ ಬ್ರಿಸ್ಕ್ ವಾಕಿಂಗ್ ಅಂತ ಹೇಳ್ತಾರೆ, ವೇಗವಾಗಿ ನಡೆಯುವುದರಿಂದ, ಕ್ಷಿಪ್ರಗತಿಯ ನಡಿಗೆಯಿಂದ ನಮ್ಮ ನಾವು ಸೇವಿಸಿದಂತಹ ಕ್ಯಾಲೋರಿಗಳು ಖರ್ಚಾಗ್ತವೆ, ಶಕ್ತಿಯ ಪ್ರಮಾಣ ಖರ್ಚಾಗ್ತದೆ, ಸಕ್ಕರೆಯ ಅಂಶ ರಕ್ತದಲ್ಲಿ ಕಡಿಮೆ ಆಗ್ತದೆ. ಆ ಮೂಲಕ ಬೊಜ್ಜನ್ನು ಇಳಿಸಿಕೊಳ್ಳುವುದು ಕೂಡ ಅತ್ಯಂತ ಮುಖ್ಯ. ಮತ್ತೆ ನೀರು ನಿಮ್ಮ ಅತ್ಯಂತ ಮುಖ್ಯ ಪಾನೀಯವಾಗಿರಬೇಕು. ಪಾನೀಯಗಳು ಬೇರೆ ಬೇರೆ ರೀತಿಯಲ್ಲಿ ನಮಗೆ ಲಭ್ಯ ಇದೆ, ಅದರಲ್ಲೆಲ್ಲದಲ್ಲಿಯೂ ಕೂಡ ಮುಖ್ಯವಾಗಿ ಮುಖ್ಯವಾದ ಪಾನೀಯ ನೀರೇ ಆಗಿರಬೇಕು. ಬೇರೆ ಈಗ ಸೋಡಾ ಇರ್ಬೋದು, ಸಕ್ಕರೆ ಮಿಶ್ರಿತವಾದಂತಹ ಬೇರೆ ಬೇರೆ ರೀತಿಯ ಕಾರ್ಬೋನೇಟ್ ವಾಟರ್ ಇರ್ಬೋದು, ಈ ಎಲ್ಲ ರೀತಿಯ ಪಾನೀಯಗಳನ್ನು ವರ್ಜಿಸಿ ನೀರನ್ನೇ ನಮ್ಮ ಮುಖ್ಯ ಪಾನೀಯವನ್ನಾಗಿಸಿದರೆ ಎಷ್ಟೋ ರೋಗಗಳಿಂದ ನಾವು ಮುಕ್ತಿ ಹೊಂದಲಿಕ್ಕೆ ಸಾಧ್ಯ ಇದೆ. ಸೈಮೂತ್ರ ಕೂಡ ಅದಕ್ಕಿಂತ ಹೊರತಲ್ಲ. ಅದೇ ರೀತಿ ಕೆಲವು ಚಟಗಳು, ದುಶ್ಚಟಗಳು ಅಂತ ನಾವು ಹೇಳ್ತೇವಲ್ಲ, ಧೂಮಪಾನ, ಮದ್ಯಪಾನ ಇತ್ಯಾದಿಗಳನ್ನು ಪೂರ್ತಿಯಾಗಿ ವರ್ಜಿಸುವುದು ಕೂಡ ಇದರ ನಿಯಂತ್ರಣದಲ್ಲಿ ಒಂದು ಮುಖ್ಯವಾದ ಹೆಜ್ಜೆ. ಯಾಕೆಂತೇಳಿ ಹೇಳಿದರೆ, ಈಗ ಹೃದಯದ ಕಾಯಿಲೆಗಳಿರ್ಬೋದು, ಪಿತ್ತಜನಕಾಂಗದ ಕಾಯಿಲೆಗಳಿರ್ಬೋದು, ಮೂತ್ರಜನಕಾಂಗದ ಕಾಯಿಲೆಗಳಿರ್ಬೋದು, ಇವೆಲ್ಲ ಈ ಸಿಹಿಮೂತ್ರ ರೋಗದಿಂದ ಎಷ್ಟು ದುಷ್ಪರಿಣಾಮಕ್ಕೆ ಒಳಗಾಗ್ತವೆಯೋ ಅದೇ ರೀತಿ ಈ ದುಶ್ಚಟಗಳಿಂದಲೂ ಕೂಡ ಅದು ಮತ್ತಷ್ಟು ಹದಗೆಡುವಂತಹ ಸಾಧ್ಯತೆ ಇರ್ತದೆ. ಹಾಗಾಗಿ ದುಶ್ಚಟಗಳಿಂದ ದೂರವಿರುವುದು ಕೂಡ ಒಂದು ಮುಖ್ಯವಾದ ಅಂಗ. ಆಮೇಲೆ ಕಾಲುಗಳನ್ನು ಜಾಗ್ರತೆಯಾಗಿ ಇಟ್ಟುಕೊಳ್ಳುವಂಥದ್ದು, ಕಾಲುಗಳ ಒಂದು ಉಪಚಾರ ಅಂತೇಳಿಯೇ ಒಂದು ಪ್ರತ್ಯೇಕವಾದ ವಿಭಾಗ ಇದೆ. ಗಾಯವಾಗದಂತೆ ಜಾಗ್ರತೆ ವಹಿಸಿಕೊಳ್ಳುವಂಥದ್ದು, ಗಾಯ ಆದ ಮೇಲೆಯೂ ಕೂಡ ಆ ಗಾಯವನ್ನು ಸ್ವಚ್ಛವಾಗಿ ಇಟ್ಟುಕೊಂಡು ಅದನ್ನು ಅದಕ್ಕೆ ಬೇಕಾದಂಥ ಚಿಕಿತ್ಸೆಯನ್ನು, ಅದು ಒಣಗಲಿಕ್ಕೆ ಬೇಕಾದಂಥ ಚಿಕಿತ್ಸೆಯನ್ನು ಪಡ್ಕೊಳ್ಳುವಂಥದ್ದು. ಗಾಯವಾಗದ ಹಾಗೆ ಈಗ ಏನಾಗ್ತದೆ ಅಂತೇಳಿ ಹೇಳಿದರೆ, ನರಗಳಿಗೆ ಶಕ್ತಿ ಕಡಿಮೆಯಾಗಿ ಸಿಹಿಮೂತ್ರ ರೋಗಿಗಳಲ್ಲಿ ಗಾಯ ಆದರೆ ನೋವು ಗೊತ್ತಾಗೋದಿಲ್ಲ. ಹಾಗಾಗಿ ಅದು ಕೀವು ಆಗುವ ತನಕವೂ ಕೂಡ ಅವರಿಗೆ ಅದರ ಗಂಭೀರತೆ ಅರಿವೇ ಆಗುವುದಿಲ್ಲ. ಪೂರ್ತಿ ಅದು ಕೀವು ಆದ ಮೇಲೆ ಡಾಕ್ಟರ್ ಹತ್ರ ಬರುವಂತಹ ಸಾಧ್ಯತೆಗಳು ಕೂಡ ಇರ್ತವೆ. ಹಾಗಾಗಬಾರ್ದು, ನಮ್ಮ ಸಣ್ಣ ಪುಟ್ಟ ಗಾಯಗಳು ಕೂಡ ಕಾಲುಗಳಿಗೆ ಆಗದ ಹಾಗೆ ಪೂರ್ತಿಯಾಗಿ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು. ಗಾಯ ಒಂದು ವೇಳೆ ಆದರೂ ಕೂಡ ಅದನ್ನು ಸಣ್ಣದಲ್ಲೇ ಹೋಗುವ ಹಾಗೆ, ಯಾಕೆಂತೇಳಿ ಹೇಳಿದರೆ ಇದುವೇ ಈ ಗಾಯಗಳೇ ಮುಂದಕ್ಕೆ ಮುಂದಕ್ಕೆ ಮುಂದೆ ಹೋಗಿ ನಾನಾಗಲೇ ಹೇಳಿದಾಗೆ ಅಂತಿಮ ಹಂತದಲ್ಲಿ ಗ್ಯಾಂಗ್ರೀನ್ ಆಗಿ ಕಾಲು ಕತ್ತರಿಸುವಂತಹ ಪ್ರಮೇಯಕ್ಕೆ ಒಳಗಾಗುವುದು ಕೂಡ ಸಂಭವನೀಯತೆ ಇದೆ. ಹಾಗಾಗಿ ಈ ಗಾಯಗಳು ಆಗದಂತೆ ಜಾಗ್ರತೆ ವಹಿಸುವುದು ಕೂಡ ಒಂದು ಮುಖ್ಯವಾದಂತಹ ಜೀವನ ಶೈಲಿಯ ಬದಲಾವಣೆ. ಇನ್ನು ಮುಂಜಾಗ್ರತೆ ಅಂದರೆ ಈಗ ಮಧುಮೇಹ ಬಾರದ ಹಾಗೆ ಜೀವನ ಕ್ರಮ ಹೇಗಿರಬೇಕು? ಮೊದಲೇ ಹೇಳಿದಾಗೆ ದೈಹಿಕ ಕ್ಷಮತೆಯನ್ನು ನಾವು ಹೆಚ್ಚು ಕಾಪಾಡಿಕೊಳ್ಳುವಂಥದ್ದು, ಬೊಜ್ಜು ಬಾರದ ಹಾಗೆ ಮುಂಜಾಗ್ರತೆ ವಹಿಸುವಂಥದ್ದು, ಮತ್ತು ನಮ್ಮ ಆಹಾರ ಪದ್ಧತಿಯಲ್ಲಿ ಮಿತಿಮೀರಿ ನಾವು ಈ ಜಂಕ್ ಫುಡ್ಸ್ ಅಂತೇಳಿ ಹೇಳ್ತೇವಲ್ಲ ಅಂಥದ್ದನ್ನು ತಿನ್ನುವಂಥದ್ದು, ಮತ್ತೆ ಆಗಲೇ ಹೇಳಿದಾಗೆ ಸೋಡಾ ಸಕ್ಕರೆ ಮಿಶ್ರಿತ ಪಾನೀಯಗಳನ್ನು ಸ್ವೀಕರಿಸುವಂಥದ್ದು, ಅನಿಯಮಿತ ಆಹಾರ ಸೇವನೆ ಅಂದರೆ ಟೈಮ್ ಟು ಟೈಮ್ ತಗೊಳ್ಳಿಕ್ಕಿಲ್ಲ ಅಂತ ಹೇಳಿದರೆ, ಈಗ ಪ್ರತಿ 3-4 ಗಂಟೆಗಳಿಗೊಮ್ಮೆ ನಾವು ಆಹಾರವನ್ನು ಸ್ವೀಕರಿಸಬೇಕು. ಸ್ವೀಕರಿಸಿದ್ರೆ ಏನಾಗ್ತದೆ ಅಂತೇಳಿ ಹೇಳಿದರೆ, ಒಂದು ಗ್ಯಾಸ್ಟ್ರೈಟಿಸ್ ಆಗ್ತದೆ, ಅದು ಬೇರೆ. ಈ ಹಸಿವೆ ಜಾಸ್ತಿ ಆದಾಗ ನೆಕ್ಸ್ಟ್ ನಾವು ತಿನ್ನುವಾಗ ಜಾಸ್ತಿ ತಿಂತೇವೆ, ಪ್ರಮಾಣ ಜಾಸ್ತಿ ಆಗ್ತದೆ. ಹಾಗಾಗಿಯೂ ಕೂಡ ಒಂದು ಆಹಾರದಲ್ಲಿನ ಒಂದು ನಾವು ಶಿಸ್ತನ್ನು ಕಾಪಾಡಿಕೊಳ್ಳದೇ ಇದ್ದರೆ ಆ ಏರುಪೇರು ಕೂಡ ಈ ಒಂದು ಜೀವನ ಶೈಲಿಯ ಕೆಟ್ಟ ಜೀವನ ಶೈಲಿಗೆ ಒಂದು ಉದಾಹರಣೆಯಾಗ್ತದೆ ಮತ್ತು ಈ ರೋಗ ಬರಲಿಕ್ಕೆ ಕಾರಣ ಆಗ್ತದೆ. ಈಗ ನವೆಂಬರ್ 14ನೇಯನ್ನ ವಿಶ್ವ ಮಧುಮೇಹ ದಿನ ಅಂತ ಆಚರಣೆ ಮಾಡಲಾಗ್ತದೆ. ಒಂದು ಸದ್ಯದ ಪರಿಸ್ಥಿತಿ ಹೇಗಿದೆ, ಒಂದು ಈ ದಿನದ ಮಹತ್ವ ಏನು? 1921ರಲ್ಲಿ ಇನ್ಸುಲಿನ್ ಅನ್ನ ಕಂಡುಹಿಡಿದದ್ದು ಸರ್ ಫ್ರೆಡ್ರಿಕ್ ಬ್ಯಾಂಟಿಂಗ್ ಮತ್ತು ಚಾರ್ಲ್ಸ್ ಬೆಸ್ಟ್ ಅಂತ ಇಬ್ಬರು ವಿಜ್ಞಾನಿಗಳು. ಫ್ರೆಡ್ರಿಕ್ ಬ್ಯಾಂಟಿಂಗ್ನ ಹುಟ್ಟು ಹಬ್ಬ ನವೆಂಬರ್ 14, ಹಾಗೆ ಆತನಿಗೆ ಗೌರವವನ್ನು ಸೂಚಿಸುವುದಕ್ಕೋಸ್ಕರ ನವೆಂಬರ್ 14ನ ವಿಶ್ವ ಆರೋಗ್ಯ ಸಂಸ್ಥೆ ವಿಶ್ವದಾದ್ಯಂತ ವಿಶ್ವ ಮಧುಮೇಹ ದಿನವಾಗಿ ಆಚರಿಸಲಿಕ್ಕೆ ಕರೆಯನ್ನು ಕೊಟ್ಟಿತು. ಆ ರೀತಿಯಲ್ಲಿ ನಾವು ಅದನ್ನು ಆಚರಿಸ್ತಾ ಬಂದಿದ್ದೇವೆ. ಇದು ಶತಮಾನೋತ್ಸವದ ವರ್ಷ, ಇದು 1921, ಇದು 2021. ಹಾಗೆ ಈ ಮಧುಮೇಹ ದಿನಕ್ಕೆ ಈಗ ಶತಮಾನೋತ್ಸವದ ಸಂಭ್ರಮ. ಇಲ್ಲಿ ಸಂಭ್ರಮಿಸಬೇಕಾದ ದಿನ ಅಲ್ಲ, ಸಂಭ್ರಮಿಸಬೇಕಾದ ದಿನ ಅಲ್ಲ. ಅದನ್ನು ನಾವು ಹೇಗೆ ಸಂಭ್ರಮಿಸಬಹುದು ಅಂತೇಳಿ ಹೇಳಿದ್ರೆ, ಆಕ್ಸೆಸ್ ಟು ಡಯಾಬಿಟಿಕ್ ಕೇರ್, ಮಧುಮೇಹದ ಚಿಕಿತ್ಸೆ ಪ್ರತಿಯೊಬ್ಬರಿಗೂ ಕೈಗೆಟಕುವಂತೆ ಆಗಬೇಕು ಎನ್ನುವುದು ಇವತ್ತಿನ ಧ್ಯೇಯೋದ್ದೇಶ, ಇವತ್ತಿನ ಥೀಮ್, ಮುಖ್ಯ ಉದ್ದೇಶ ಅದು. ಅದನ್ನು ನಾವು ಸಾಧಿಸುವ ಮೂಲಕ ಇದನ್ನು ಸಂಭ್ರಮಿಸಬಹುದೋ ಏನೋ ನನಗೆ ಅನ್ನಿಸುವಂಥದ್ದು. ಡಯಾಬಿಟಿಸ್ನ ಬಗ್ಗೆ ಎಲ್ಲರಲ್ಲಿ ಜಾಗೃತಿ ಮೂಡಬೇಕು. ಯಾಕೆ ಬರ್ತದೆ ಅಂತ ಹೇಳಿ ನಮಗೆ ಗೊತ್ತಾದರೆ ಹೇಗೆ ಬಾರದ ಹಾಗೆ ತಡೆಗಟ್ಟಬಹುದು ಅಂತ ಗೊತ್ತಾಗ್ತದೆ. ಬಂದ ಮೇಲೆ ಯಾವ ರೀತಿ ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳಬೇಕು ಅಂತ ಗೊತ್ತಾದರೆ, ಅದರಿಂದ ಯಾಕೆ ನಾನು ಇದನ್ನು ಹೇಳ್ತಿದ್ದೆ ಅಂತ ಹೇಳಿದರೆ, ಈಗ ಸಾಮಾನ್ಯವಾಗಿ ಒಂದು 50-55 ವರ್ಷ ಪ್ರಾಯದಲ್ಲಿ ಒಬ್ಬನಿಗೆ ಸಿಹಿಮೂತ್ರ ಕಾಯಿಲೆ ಶುರುವಾಯಿತು ಅಂತ ಇಟ್ಕೊಳ್ಳಿ. ಆವಾಗ ನಾವು ಅದನ್ನು ನಿರ್ಲಕ್ಷ್ಯ ಮಾಡಿದರೆ, ಸರಿಯಾಗಿ ಅದಕ್ಕೆ ಚಿಕಿತ್ಸೆ ಮಾಡಿ ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣವನ್ನು ಕಡಿಮೆಯಾಗಿ ಇಟ್ಟುಕೊಳ್ಳದೇ ಇದ್ದರೆ, ಹತೋಟಿಯಲ್ಲಿ ಇಟ್ಟುಕೊಳ್ಳದೇ ಇದ್ದರೆ ಏನಾಗ್ತದೆ ಅಂತ, ದೀರ್ಘಕಾಲ ಒಂದು 10-20 ವರ್ಷ ಆಗುವಾಗ ಅವನ ಹೃದಯ ಮತ್ತು ಮೂತ್ರಜನಕಾಂಗಗಳು ನಿಧಾನವಾಗಿ ಕ್ಷೀಣಿಸ್ತಾ ಹೋಗ್ತವೆ, ಮತ್ತು 10-20 ವರ್ಷ ಆಗುವಾಗ ಎರಡು ಕೂಡ ಫೇಲ್ಯೂರ್ನ ಹತ್ತಿರಕ್ಕೆ ಬಂದಿರ್ತವೆ, ಪೂರ್ತಿಯಾಗಿ ವಿಫಲಗೊಳ್ಳುವಂತಹ ಹಂತಕ್ಕೆ ಬಂದಿರ್ತವೆ. ಆದರೆ ಅಷ್ಟು ಸಮಯ ಇದೆ, 15-20 ವರ್ಷ ಇದೆ. ಹಾಗಾಗಿ ನಾವು ಪ್ರಾರಂಭಿಕ ಹಂತದಲ್ಲಿ ಅದನ್ನು ಸರಿಯಾಗಿ ಪತ್ತೆ ಹಚ್ಚಿ ಕಟ್ಟುನಿಟ್ಟಿನ ನಿಯಂತ್ರಣವನ್ನು ಅದಕ್ಕೆ ಮಾಡಿದರೆ, ಅಷ್ಟು ವರ್ಷಗಳ ಕಾಲ ನಮಗೆ ಅದರ ಆಯುಷ್ಯವನ್ನು, ಮುಖ್ಯವಾಗಿ ಹೃದಯ ಮತ್ತು ಮೂತ್ರಜನಕಾಂಗದ ಆಯುಷ್ಯವನ್ನು ಮುಂದೂಡಲಿಕ್ಕಾಗ್ತದೆ. ಆವಾಗ ಮುಂದಿನ ನಮ್ಮ ಜೀವನ ಹೆಚ್ಚು ಆರೋಗ್ಯಪೂರ್ಣವಾಗಿ ಇರ್ತದೆ. ಅದರ ಬದಲು ಈಗ 75 ವರ್ಷದಲ್ಲಿ ಡಯಾಬಿಟಿಸ್ ಪತ್ತೆ ಹಚ್ಚಲ್ಪಟ್ಟಿತು ಅಂತ ಹೇಳಿ ಆದರೆ ನಾವು ಅಷ್ಟು ಕಟ್ಟುನಿಟ್ಟಿನ ನಿಯಂತ್ರಣವನ್ನು ಹೇಳುವುದಿಲ್ಲ. ಯಾಕಂತ ಹೇಳಿದ್ರೆ ಮತ್ತೆ ಮಾನವನ ಆಯುಷ್ಯ ಇರುವುದೇ ಹೇಗಾದರೂ 5-10 ವರ್ಷಗಳು ಮಾತ್ರ. ಹಾಗಾಗಿ ಆದಷ್ಟು ಬೇಗ ಇದನ್ನು ಪತ್ತೆ ಹಚ್ಚಿ ಅದಕ್ಕೆ ಬೇಕಾದಂತಹ ಒಳ್ಳೆಯ ಜೀವನ ಶೈಲಿಯನ್ನು ನಾವು ರೂಢಿಸಿಕೊಂಡ್ರೆ, ಈ ಡಯಾಬಿಟಿಸ್ನ ಜೊತೆಯೂ ಕೂಡ ಸ್ನೇಹದಿಂದ ಗೆಳೆತನದಿಂದ ನಾವು ಬದುಕಲಿಕ್ಕೆ ಸಾಧ್ಯ ಇದೆ. ಯಾಕಂತ ಹೇಳಿದ್ರೆ ಒಮ್ಮೆ ಅದು ಬಂತು ಅಂತೇಳಿ ಹೇಳಿದ್ರೆ ನಮ್ಮ ಜೊತೆಯೇ ಜೀವನ ಪರ್ಯಂತ ಇರುವಂಥದ್ದು, ಅದನ್ನು ನಾವು ಒಪ್ಪಿಕೊಳ್ಳಬೇಕು ಮತ್ತು ಅದರ ಜೊತೆಯೇ ಸೌಹಾರ್ದದಿಂದ ಜೀವಿಸಬೇಕು. ಹಾಗಿರುವಂಥ ಕಾಯಿಲೆಯಾಗಿ ನಾನು ಪರಿವರ್ತಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಈ ಮಧುಮೇಹ ದಿನಾಚರಣೆಯ ಮೂಲ ಉದ್ದೇಶ ಕೂಡ ಅದುವೇ, ನಮಗೆ ಈ ಜೀವನ ಈ ಮಧುಮೇಹದ ಜೊತೆ ಸಹ್ಯವಾಗಬೇಕು ಮತ್ತು ಸೌಹಾರ್ದಯುತವಾಗಿರಬೇಕು ಅಂತ ಹೇಳಿ. ಬಹಳ ಸಂತೋಷ ಡಾಕ್ಟರ್ ವಿಶ್ವೇಶ್ವರ ಅವರೇ. ಮಧುಮೇಹ ಕಾರಣಗಳು ಮತ್ತು ಚಿಕಿತ್ಸೆ ಈ ವಿಚಾರವಾಗಿ ಬಹಳಷ್ಟು ವಿಚಾರವನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮಧುಮೇಹಕ್ಕೆ ಕಾರಣ ಮತ್ತು ಪರಿಹಾರ ಅಡ್ಡಿನಡ್ಕ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ವಿಶ್ವೇಶ್ವರ ವಿಕೆ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಕೇಳುಗರೆ, ಇದೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನಮಸ್ಕಾರ, ನಾನು ನಿಮ್ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಗಾಯಕಿ ಬಿ ಆರ್ ಛಾಯಾ. ನಾನು ನಿಮ್ಮ ಸುಧಾಮೂರ್ತಿ. ನಾನು ಬಿ ಜಯಶ್ರೀ. ನಾನು ಸ್ನೇಹಲ್ ಆರ್, ಐಎಎಸ್. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮೊದಲ ಸುತ್ತಿನ ಕೋವಿಡ್ ಲಸಿಕೆ ಪಡೆದ ನಂತರ ಎರಡನೇ ಸುತ್ತಿನ ಲಸಿಕೆ ಪಡೆಯಲು ಏಕೆ ನಿರ್ಲಕ್ಷ್ಯ? ಕಡೆಗಣಿಸದಿರಿ ಎರಡನೇ ಸುತ್ತಿನ ಕೋವಿಡ್ ಲಸಿಕೆ. ಇದು ಮನುಕುಲಕ್ಕೆ ವೈದ್ಯ ವಿಜ್ಞಾನದ ಕಾಣಿಕೆ. ಎರಡನೇ ಸುತ್ತಿನ ಲಸಿಕೆ ಪಡೆದಾಗಲೇ ಕೋವಿಡ್ ವಿರುದ್ಧ ಯುದ್ಧದ ಗೆಲುವು. ಕೋವಿಡ್ಗೆ ಇದು ವಜ್ರ ಕವಚ. ಇದರೊಂದಿಗೆ ಗೆಲುವು ಖಚಿತ. ಕೋವಿಡ್ ಸೋಂಕು ಕಡಿಮೆಯಾಗುವುದು ನೀವು ಜಾಗ್ರತೆಯಿಂದ ಇದ್ದಾಗ ಮಾತ್ರ. ಮಾಸ್ಕ್ ಧರಿಸಿ, ಸ್ವಚ್ಛತೆ ಪಾಲಿಸಿ, ಅಂತರ ಕಾಪಾಡಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪ ಕೇಳ್ರಿ, ನಮ್ಮೂರ್ನಾಗೆ ಕಸ ವಿಲೇವಾರಿ ಸರಿಯಾಗಿ ಆಗ್ತಾ ಇಲ್ಲ. ನಮ್ಮೂರ್ ಕೆರೆ, ಕುಂಟೆ, ಕಾಲುವೆ ನೀರು ಗಲೀಜಾಗ್ತಾ ಐತೆ. ಸೊಳ್ಳೆ ನೋಣ ಜಾಸ್ತಿಯಾಗಿ ರೋಗ ಹೆಚ್ಚಾಗ್ತಾ ಐತೆ. ಆದ್ರಿಂದ ಇನ್ ಮುಂದೆ ನಿಮ್ ಮನೆಯಲ್ಲೇ ಕಸ ವಿಂಗಡಣೆ ಮಾಡಿ ಸರಿಯಾಗಿ ವಿಲೇವಾರಿ ಮಾಡ್ಬೇಕು, ಇಲ್ಲ ಅಂದ್ರೆ ದಂಡ ಹಾಕ್ತಾರೆ. ನಮ್ ಗ್ರಾಮ ಶುಚಿಯಾಗಿರೋದಿಕ್ಕೆ ಎಲ್ರೂ ಕೈ ಜೋಡಿಸ್ಬೇಕು. ಕೇಳ್ರಪ್ಪ ಕೇಳ್ರಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9489858555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ.

ಹಾಗೆಯೇ ಟ್ರಿನಿಟಾರಿಯೋದಲ್ಲಿಯೂ ಕೂಡ ಹೆಚ್ಚಿನ ಇಳುವರಿ ಮತ್ತು ರೋಗ ಮತ್ತು ಕೀಟದ ಬಾಧೆ ತುಲನಾತ್ಮಕವಾಗಿ ಕಡಿಮೆ ಇರ್ತದೆ. ಸುಧಾರಿತ ತಳಿಗಳು ಅಥವಾ ಕ್ಲೋನ್ಗಳಲ್ಲಿ VTLCC1 ವಿಟ್ಲ ಕೊಕ್ಕೋ ಕ್ಲೋನ್ 1, ಈ ತಳಿಯು ನೈಜೀರಿಯಾದಿಂದ ಸಂಗ್ರಹಿಸಿದ ವಂಶವಾಹಿನಿಯಾದ EC63-15-58 ಇದರಿಂದ ಕ್ಲೋನಲ್ ಆಯ್ಕೆಯ ಮೂಲಕ ಅಭಿವೃದ್ಧಿಪಡಿಸಿರುವಂತಹ ತಳಿ. ಪ್ರತಿ ಗಿಡ ವರ್ಷಕ್ಕೆ ಸರಾಸರಿ 55 ಹಳದಿ ಬಣ್ಣದ ಹಣ್ಣುಗಳನ್ನು ಕೊಡುತ್ತವೆ. ಒಂದು ಹಣ್ಣಿನ ತೂಕ ಸುಮಾರು 350 ಗ್ರಾಂ ಇದ್ದು ಸರಾಸರಿ 35 ಬೀಜಗಳನ್ನು ಹೊಂದಿರುತ್ತವೆ. ಒಂದು ಹೆಕ್ಟೇರ್ಗೆ ಸರಾಸರಿ 800-900 ಕಿಲೋಗ್ರಾಂನಷ್ಟು ಒಣ ಬೀಜವನ್ನು ಪಡೆಯಬಹುದು. ಬೀಜದಲ್ಲಿ ಸರಾಸರಿ ತಿರುಳಿನ ಪ್ರಮಾಣ 88%, ಸರಾಸರಿ ಕೊಬ್ಬಿನ ಪ್ರಮಾಣ 50% ಇರುತ್ತದೆ. ಶೀಘ್ರವಾಗಿ ಮತ್ತು ಸುಸ್ಥಿರವಾಗಿ ಅಧಿಕ ಇಳುವರಿಯನ್ನು ಕೊಡುತ್ತದೆ. VTLCS1, ಇದು ವಿಟ್ಲ ಕೊಕ್ಕು ಆಯ್ಕೆ 1, VTLC1 ಇದರಿಂದ ಆಯ್ಕೆ ಮೂಲಕ ಅಭಿವೃದ್ಧಿಪಡಿಸಿರುವಂತಹ ತಳಿ. ಪ್ರತಿ ಗಿಡಕ್ಕೆ ಸರಾಸರಿ 55 ಹಣ್ಣುಗಳನ್ನು ಕೊಡುತ್ತದೆ. ಒಂದು ಹಣ್ಣಿನ ತೂಕ ಸುಮಾರು 360 ಗ್ರಾಂ ಇದ್ದು ಸರಾಸರಿ 42 ಬೀಜಗಳನ್ನು ಹೊಂದಿರುತ್ತವೆ. ಒಂದು ಹೆಕ್ಟೇರ್ಗೆ ಸರಾಸರಿ 1700 ಕಿಲೋಗ್ರಾಂ ಒಣ ಬೀಜವನ್ನು ನೀಡುತ್ತದೆ. ವಿಟ್ಲ ಕೊಕ್ಕು ಆಯ್ಕೆ 2, ಇದು ಸ್ವಲ್ಪ ಹಳದಿ ಬಣ್ಣದ ಹಣ್ಣುಗಳನ್ನು ಕೊಡುವಂತಹದ್ದು. ಒಂದು ಹಣ್ಣಿನ ತೂಕ ಸುಮಾರು 400 ಗ್ರಾಂ ಇದ್ದು ಸರಾಸರಿ 41 ಬೀಜಗಳನ್ನು ಹೊಂದಿರುತ್ತವೆ. ಒಂದು ಹೆಕ್ಟೇರ್ಗೆ ಸರಾಸರಿ 1840 ಕಿಲೋಗ್ರಾಂ ಒಣ ಬೀಜವನ್ನು ಪಡೆಯಬಹುದು. ಕೃಷಿ ಮಾಹಿತಿ ಕೇಳಿದಿರಿ, ಪ್ರಸ್ತುತಿ ಟಿಎಸ್ ಪ್ರಸಾದ್. ಕೇಳುಗರೆ, ಇದೀಗ ಡಾ ರಾಜ್ಕುಮಾರ್ ಹಾಡಿರುವ ಭಕ್ತಿಗೀತೆ.